ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಸೋನು ನಿಗಮ್ ಅವರ ಸ್ವರದಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ. ಸುಖವ ಇಂದು ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮವೋ ಮುಂಗಾರು ಮಳೆಯೇ ನಿನ್ನ ಹನಿಗಳಿಲೆ ಸೋನು ನಿಗಮ್ ಅವರ ಸ್ವರದಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಹಾಗೂ ಉದಿತ್ ನಾರಾಯಣ್.

ಮನಸ್ಸು ಮಿಡಿಯುತ್ತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ ಘಲ್ ಘಲ್ ಘಲ್ ತಾಳಕ್ಕೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರ ಸ್ವರಗಳಲ್ಲಿ ಅಭಿನೇತ್ರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದವರು ಮನೋಮೂರ್ತಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ನೆನಪಿರಲಿ ಚಿತ್ರದ ಗೀತೆ. ಗೀತೆಯ ಗಾಯಕರು ಚಿತ್ರ, ಚೇತನ್ ಸಾಸ್ಕ ಹಾಗೂ ರವಿಶಂಕರ್. ಅದು. ಚಿತ್ರ ಚೇತನ್ ಸಾಸ್ಕ ಹಾಗೂ ರವಿಶಂಕರ್ ಅವರ ಸ್ವರಗಳಲ್ಲಿ ನೆನಪಿರಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ಹಂಸಲೇಖ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಪ್ರಿನ್ಸ್ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಪ್ರಿಯಾ ಹಿಮೇಶ್. ನೀ ನನಗೆ ಸಮೋಹಕಾರಿ, ನನಗೆ ನೀ ನನಗೆ. ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಪ್ರಿನ್ಸ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿ ಹರಿಕೃಷ್ಣ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಿರೀಟ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಸಮೀರ್ ಕುಲಕರ್ಣಿ, ಗೀತೆಯನ್ನು ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ. बोलो जय जय बोलो जय जय बोलो जय जय बोलो अन्नोर के जय बोलो अन्नोर के जय बोलो अन्नोर के जय बोलो अन्नोर के जय जय जय जय जय जय जय जय जय जय जय जय जय जय बोलो जय जय बोलो अन्नोर के जय बोलो जय जय बोलो अन्नोर के जय ಮೆಚ್ಚಿದ ಮಗ ತಾಯಿಗೆ ತಕ್ಕ ಮಗ ರಾಜಶೇಖರ ನಮ್ಮೂರ ಮಯೂರ ಅಭಿಮಾನಿಗಳ ದೇವರು ನಮ್ಮ ಅಣ್ಣವರು ವೀರ ಕೇಸರಿ ನಮ್ಮ ಶಂಕರ್ ಗುರು ಬೋಲು ಜೈ ಜೈ ಬೋಲು ಅಣ್ಣವ್ಗೆ ಜೈ ಬೋಲು ಜೈ ಜೈ ಬೋಲು ಅಣ್ಣವ್ಗೆ ಜೈ ಜೋಡಿ ಗಂಧದ ಗುಡಿ ಒಂಬಾಟ್ ನೋಡಿ ಈ ಸಿಂಹದ ಜೋಡಿ ಬಂಗಾರದ ಕಳಶ ಬಂಗಾರದ ಮನುಷ್ಯ ನಮ್ ಕೆರಳಿದ ಸಿಂಹ ಜೊತೆ ಸಾಹಸ ಸಿಂಹ ಬೋಲು ಜೈ ಜೈ ರಾಜ ವಿಷ್ಣುಗೆ ಜೈ ಬೋಲು ಜೈ ಜೈ ರಾಜ ವಿಷ್ಣುಗೆ ಜೈ ಹುಟ್ಟಿದವರು ಜಗ ಮೆಚ್ಚಿದವರು ಧ್ರುವ ತಾರೆ ಜೊತೆ ನಮ್ಮ ರೆಬೆಲ್ ಸ್ಟಾರು ಅಣ್ಣ ತಮ್ಮಂದಿರ ಪ್ರೀತಿ ಸಾರಿದವರು ಬಹದ್ದೂರು ಗಂಡು ಜೊತೆ ಮಂಡ್ಯದ ಗಂಡು ಬೋಲು ಜೈ ಜೈ ರಾಜ ಅಂಬಿಗೆ ಜೈ ಬೋಲು ಜೈ ಜೈ ರಾಜ ಅಂಬಿಗೆ ಜೈ ಬಿದ್ದು ಮನ ರಂಜಿಸಿದವರು ಬಿಸಿ ಬಿಸಿ ಕಜ್ಜಾಯ ಎಂದು ಹಾದಿ ಕುಣಿದರು ಅಣ್ಣ ಬೆಟ್ಟದ ಹುಲಿ ಟೋನಿ ಮೈಸೂರು ಹುಲಿ ನಟ ಸಾರ್ ಬಾಬೋಮ ಜೊತೆ ಕಲಿಯುಗ ಭೀಮ ಬೋಲು ಜೈ ಜೈ ರಾಜ ಟೈಗರ್ಗೆ ಜೈ ಬೋಲು ಜೈ ಜೈ ರಾಜ ಟೈಗರ್ಗೆ ಜೈ ನಮ್ಮ ಸೀತಾರಾಮು ಹೊಸ ಬೆಳಕಲಿ ಮೂಡಿತು ಹೊಸ ಜೀವನ ಪಾಂಡವರು ವಾಹನ ಅಪೂರ್ವ ಸಂಗಮ ಒಂದು ಮುತ್ತಿನ ಕಥೆ ಇಬ್ಬರು ದಂತ ಕಥೆ ಬೋಲು ಜೈ ಜೈ ರಾಜ ಶಂಕರ್ಗೆ ಜೈ ಬೋಲು ಜೈ ಜೈ ರಾಜ ಶಂಕರ್ಗೆ ಜೈ ರಾಯನ ಬರ ರಣಧೀರ ಕಂಠೀರವ ಕ್ರಾಂತಿ